ವಾಸುದೇವನಲ್ಲಿ ವಿಶೇಷವಾಗಿ ವಾಸುದೇವ ಪ್ರಶಿ ದಿಕ್ಕಂದ್ರೂ ಅದೇ ಅರ್ಥ ಅಂತ ನಾವು ನೋಡಿದ್ದೇವೆ. ಪ್ರಕೃಷ್ಟವಾಗಿ ಅಂಚನಾದ್ರೆ ಪೂಜೆ ಮಾಡುವುದು, ಅಂಚನಾದ್ರೆ ಗತಿ ಉದ್ಗತಿ ಮೇಲಕ್ಕೆ ಬರುವಂಥದ್ದು ಪೂಜೆ ಮಾಡುವಂಥದ್ದು. ಅದರ ನಂತರ ಅಲ್ಲಿಂದ ನಾವು ಪ್ರತೀಚೀದಿಕ್ಕೆ ಹೋಗ್ತೇವೆ. ಪ್ರತೀಚೀದಿಕ್ಕೆ ಹೋಗುವಾಗ ಇರ್ತಕ್ಕಂಥ ವಾಸುದೇವನಿಗೆ ವಾಸುದೇವ ಅಂತ ಹೆಸರಿಸಲ್ಪಡ್ತಿ. ಇಲ್ಲಿ ಪೂರ್ವದಲ್ಲಿದ್ದಾಗ ವಾಸುದೇವ ವಾಸುದೇವನಾಗಿದ್ದ, ಅವನು ವಾಸುದೇವ ಸಂಕರ್ಷಣನಾದ ಪಶ್ಚಿಮಕ್ಕೆ ಹೋಗುವಾಗ. ಯಾಕೆಂದ್ರೆ ಅದು ಪ್ರತೀಚಿ ಪ್ರತ್ಯೇಕ ಅಂಚಿನಿ ಒಳಗೆ ಹೇಳಿಕೊಳ್ಳತಕ್ಕಂಥ ದಿಕ್ಕು. ಇವರು ಸಂಕರ್ಷಣ ಅಂತ ಹೇಳಿ ಪ್ರತ್ಯೇಕ ಅಂಚತಿ ಅಂದ್ರೆ ಒಳಗೆ ಹೇಳ್ಕೊಳ್ಳುದು, ಸಂಕರ್ಷಣ ಅಂತ ಹೇಳ್ಕೊಳ್ಳುದು. ಎರಡು ಏನ್ ಮಾಡ್ತಾನೆ ಮೇಲೆ ನಮಗೆ ಇಲ್ಲಿ ಮೇಲೆ ಬಂದ ಹಾಗೆ ಕಂಡವರಂತಾರೆ. ಎರಡು ಕೆಳಕ್ಕೆ ಕೊಂಡು ಹೋಗಿ ದೇಶ ಅಂದ್ರೆ ಇನ್ನೊಂದು ಭೂಖಂಡದಲ್ಲಿ ಬೆಳಕು ಕೊಡುವವರು. ಅಲ್ಲಿ ಸೂರ್ಯಚಂದ್ರರು ಎಲ್ಲರನ್ನ ಸಂಕರ್ಷಣೆ ಮಾಡಿಬಿಡ್ತಾರೆ. ಸಂಕರ್ಷಣ ಮಾಡಿ ಅಲ್ಲಿಂದ ಘರ್ಷಣೆ ಮಾಡಿ ಇನ್ನೊಂದು ಖಂಡದ ಇನ್ನೊಂದು ಮುಖಕ್ಕೆ ಹೋಗಿ ಎಲ್ಲ ಗ್ರಹಗಳು ನಕ್ಷತ್ರಗಳು ಚಂದ್ರಗಳು ಎಲ್ಲದರ ಸಂಕರ್ಷಣೆ ಆಗ್ಬೇಕಾದ್ರೆ ಅಲ್ಲಿ ಅವು ಕೆಳಮುಖವಾಗಿ. ಅದರಿಂದ ಅಲ್ಲಿರತಕ್ಕಂಥ ವಾಸುದೇವ ಬೆಳಕಿನ ಸಂಕರ್ಷಣೆ ಮಾಡಿ ನಮ್ಮಿಂದ ಘರ್ಷಣೆ ಮಾಡಿ ಇನ್ನೊಂದು ಖಂಡದಲ್ಲಿ ಇರುವವರಿಗೆ ಬೆಳಕು ನೀಡುವವನಾದ. ಹಾಗಾಗಿ ಅಲ್ಲಿರತಕ್ಕ ವಾಸುದೇವ ಸಂಕರ್ಷಣಾದ ವಾಸುದೇವ ಸಂಕರ್ಷಣ. ಈ ಕಡೆ ಬಂದಾಗ ದಕ್ಷಿಣ ದಿಕ್ಕು, ಅದನ್ನು ನಾನು ವಿವರಣೆ ಮಾಡಿದ್ದೆ ಸ್ವಲ್ಪ. ದಕ್ಷಿಣ ದಿಕ್ಕಿನಲ್ಲಿ ಪ್ರದ್ಯುಮ್ನ ಅಂದ್ರೆ ದಕ್ಷಿಣ ದಿಕ್ಕು ದಕ್ಷ ಎಲ್ಲವೂ ಕೂಡ ಐಹಿಕ ಸಂಪತ್ತಿಗೆ ಸೃಷ್ಟಿಗೆ ದಕ್ಷ ಪ್ರಜಾಪತಿ ಸೃಷ್ಟಿಗೆ ಕಾರಣ, ಪ್ರದ್ಯುಮ್ನೂ ಸೃಷ್ಟಿಗೆ ಕಾರಣ ಆಗಿರತಕ್ಕವ. ಅದರಿಂದ ಪ್ರಕೃಷ್ಟಂ ದ್ಯುಮ್ನಂ ಈ ಪ್ರಪಂಚದ ಸಂಪತ್ತನ್ನು ಸೃಷ್ಟಿ ಮಾಡಿದವ. ಅದಕ್ಕೆ ಕಾರಣವಾಗಿರತಕ್ಕಂಥದ್ದು ದಕ್ಷ ಪ್ರಜಾಪತಿ, ದಕ್ಷಿಣ ದಿಕ್ಕು ದಕ್ಷಿಣಾಯನ. ಅದರಿಂದ ದಕ್ಷಿಣ ದಿಕ್ಕಿನಲ್ಲಿ ಸೃಷ್ಟಿ ಕಾರಣನಾಗಿರತಕ್ಕಂಥ ಪ್ರದ್ಯುಮ್ನ ಸಿಗುತ್ತದೆ. ಅಲ್ಲಿಂದ ಉತ್ತರಕ್ಕೆ ಹೋಗುವಾಗ ಉದೀಚಿ ಉದೀಚಿ ಅಂದ್ರೆ ಮೇಲಕ್ಕೆ ಹೋಗುವುದು ಅಂತ ಇರ್ತದೆ. ಉತ್ ಅಂಚನ ಊರ್ಧ್ವಗಮನ, ಊರ್ಧ್ವಗಮನಕ್ಕೆ ಪೋಷಕವಾದ ದಿಕ್ಕು ಉತ್ತರಕ್ಕೆ ಹೋಗುವುದು ಅಂದ್ರೆ ಎತ್ತರಕ್ಕೆ ಹೋಗುವುದು ಅಂತ. ಅದಕ್ಕೋಸ್ಕರ ಅಲ್ಲಿರತಕ್ಕಂಥ ಭಗವಂತ ವಾಸುದೇವ, ಅಲ್ಲಿರುವ ವಾಸುದೇವ ಅನಿರುದ್ಧ ಅಂದ್ರೆ ಬೇರೆ ಹೋಗುವುದಕ್ಕೆ ಎಷ್ಟು ಎತ್ತರಕ್ಕೆ ಹೋಗೋದಕ್ಕೂ ನಿರೋಧ ಇಲ್ಲ. ಎಲ್ಲಿ ತನಕ ಮೋಕ್ಷಕ್ಕೆ ಹೋಗುವ ತನಕ ಸಾಧಕರಿಗೆ ಒಂದು ಲೆವೆಲ್ ಇದೆ, ಅದಕ್ಕಿಂತ ಮೇಲೆ ಹೋಗುವಾಗಿಲ್ಲ. ಮುಕ್ತರಿಗೆ ಮೇಲೆ ಹೋಗುವುದಕ್ಕೆ ನಿರೋಧ ಇಲ್ಲ, ಅದು ಅನಿರುದ್ಧವಾದ ರೂಪ, ನಿರುದ್ಧ ಅಲ್ಲ, ತಡೆ ಇಲ್ಲದ ರೂಪ. ಆ ರೂಪ ಅಂತಕ್ಕಂಥದ್ದು ಉತ್ತರಕ್ಕೆ ಎತ್ತರಕ್ಕೆ ಹೋಗುವುದಕ್ಕೆ ತಡೆರಹಿತವಾಗಿ ಅವನನ್ನು ಎತ್ತರಕ್ಕೆ ಕೊಂಡೊಯ್ಯುವ ರೂಪ. ಹೀಗೆ ಉತ್ತರದಲ್ಲಿರತಕ್ಕಂಥದ್ದು ಅನಿರುದ್ಧ. ಇದು ಸಾಮಾನ್ಯವಾಗಿ ದಿಕ್ಕುಗಳನ್ನು ಇಟ್ಟುಕೊಂಡು ಇದನ್ನು ಇನ್ನೊಂದು ಆಯಾಮದಿಂದ ನಮಗೆ ಈ ದೇವತೆಗಳು, ಈ ದಿಕ್ಕಿನ ದೇವತೆಗಳು, ಆ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರ್ತಾರೆ. ದಿಕ್ಕಂದ್ರೆ ದಿಗಭಿಮಾನಿ ದೇವತೆಗಳು, ಪೂರ್ವ ದಿಕ್ಕಿಗೆ ಮಿತ್ರ, ದಕ್ಷಿಣ ದಿಕ್ಕಿಗೆ ಯಮ, ಉತ್ತರ ದಿಕ್ಕಿಗೆ ವರುಣ, ಪಶ್ಚಿಮ ಉತ್ತರ ಪಶ್ಚಿಮಕ್ಕೆ ವರುಣ, ಉತ್ತರಕ್ಕೆ ಕುಬೇರ. ಈ ನಾಲ್ಕು ದೇವತೆಗಳು, ಈ ನಾಲ್ಕು ದೇವತೆಗಳಲ್ಲಿ ಪುನಃ ಇವರು ಈ ರೂಪಗಳನ್ನು ವಾಸುದೇವ ವಾಸುದೇವನಾಗಿ ಮಿತ್ರನಲ್ಲಿ ಈ ದೇವತೆಗಳು ಏನ್ ಮಾಡುತ್ತಾರೆ, ಈ ದೇವತೆಗಳನ್ನು ಇವರು ನಿಯಂತ್ರಿಸುವಂತಹ ವಿಧಾನಿಯಾಗಿ ಈ ದೇವತೆಗಳು ಪೂರ್ವ ದಿಕ್ಕಿನಲ್ಲಿ ಇರಿಸತಕ್ಕಂತಹ ದೇವತೆಗಳು ಪೂರ್ವ ದಿಕ್ಕಿನಲ್ಲಿ ಇದ್ದು ಪೂರ್ವದಿಂದ ಬರತಕ್ಕಂತಹ ನಾದವನ್ನು ನಮಗೆ ಕೇಳುವಂತೆ ಮಾಡ್ತಾರೆ. ಇವು ಜೌ ಸ್ತೋತ್ರಾಭಿಮಾನಿ ದೇವತೆಗಳು. ಈ ಬೇರೆ ಬೇರೆ ದೇವತೆಗಳು ನಮಗೆ ಶ್ರವಣ ಶಕ್ತಿಯಲ್ಲಿ ಬೇರೆ ಬೇರೆ ಕ್ರಿಯೆಯನ್ನು ಮಾಡ್ತಾರೆ. ಮಿತ್ರ ಏನ್ ಮಾಡ್ತಾನೆ ಅಂದ್ರೆ ಬರೇ ಮಿತ್ರ ನಮ್ಮ ಕಿವಿಯನ್ನು ನಿಯಂತ್ರಿಸಿದ್ರು, ಕಿವಿಯ ನಿಯಂತ್ರಣದ ಪೂರ್ಣ ಪೊರೆಯೋ ನಾಲ್ಕು ಜನರಿಗಿದೆ, ಚಂದ್ರನಿಗಿದೆ. ಆಮೇಲೆ ಮತ್ತೆ ನೋಡೋಣ, ಮಿತ್ರ ಈ ಕಿವಿಯ ಪೂರ್ಣ ಪೊರೆಯವನ್ನು ತಗೊಂಡಾಗ ನಮಗೆ ಯಾವ ಗ್ರಂಥ ಓದಿದ್ರು ಕೂಡ ವೇದ ಓದಿದ್ರೆ ಬರೇ ಕಾರ್ಯಕರ್ಮ ಮಾಡುವಂತ ವೇದದಲ್ಲಿ ಇರತಕ್ಕಂಥ ನಿಷ್ಕಾಮ ಕರ್ಮದ ಭಗವತ್ಪರವಾದ ಅರ್ಥವೇ ಪಡೆಯುವುದಿಲ್ಲ. ಯುಧಿಷ್ಠೋಮಯನ ಸುಂದರಾಮ ಯಜೇತ ಯುಧಿಷ್ಠೋಮ ಯಾಗ ಮಾಡೋಣ, ಪುತ್ರಕಾಭಿಷ್ಟಿ ಯಾಗ ಮಾಡೋಣ, ಮಳೆ ಬರಲಿಕ್ಕೋಸ್ಕರ ಕಾರ್ಯರಿ ಯಾಗ ಮಾಡೋಣ, ಯಾವುದೋ ಒಂದು ಫಲಾಪೇಕ್ಷೆಯಿಂದ ಸಂಪತ್ತು ಕೊಡಬೇಕು ತಿನ್ನಿ ಅನ್ನೋ ಒಂದು ಹೋಮಹವನ ಮಾಡೋಣ. ಫಲಕಾಮನೆಯಿಂದ ಪ್ರತಿಯೊಂದು ಗ್ರಂಥವನ್ನು ನೋಡತಕ್ಕಂತಹ ಮನೋವೃತ್ತಿ ಬರುವುದು ಮಿತ್ರರಿಂದ. ಅದು ಒಂದು. ಅದರ ಜೊತೆಗೆ ವೇದಕ್ಕೆ ಕಾಮ್ಯಾರ್ಥ ಮತ್ತು ಎಲ್ಲ ಕಾಮ್ಯ ಶಾಸ್ತ್ರಗಳನ್ನ ಅಂದ್ರೆ ಕಾಮ್ಯಶಾಸ್ತ್ರ ಪ್ರಾಯ ಮಿತ್ರ ಚಿಕ್ಕ ವಯಸ್ಸಿನಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ ಕಾಮಶಾಸ್ತ್ರ ಕೂಡ ಕಾಮಶಾಸ್ತ್ರ ಓದಬೇಕು, ವಾತ್ಸ್ಯಾಯನ ಕಾಮಸೂತ್ರ ಓದಬೇಕು, ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನುವಂಥ ಟೆಂಪ್ಟೇಷನ್ ಮಾಡತಕ್ಕವ ಮಿತ್ರ. ಆಮೇಲೆ ಇನ್ನೊಬ್ಬ ಪೋರ್ಟ್ಫೋಲಿಯೋ ತಗೊಂಡ್ರೆ ಮಿತ್ರ ಆಯ್ತು. ಆಮೇಲೆ ಯಮ ವರ್ಣ ಕುಬೇರ ಇದ್ದಾನೆ ಮಿತ್ರ, ಈ ಯಮ ವರ್ಣದ ಸ್ವಲ್ಪ ಮೇಲಿನ ಕ್ಯಾಟಗೊರಿಯು, ಮಿತ್ರನಿಗಿಂತ ಸ್ವಲ್ಪ ಮಿತ್ರ ಕುಬೇರ ಇಬ್ಬರು ಹದಿನೇಳು ಹದಿನೆಂಟರಲ್ಲಿ ಕುಬೇರ ತಗೊಂಡಾಗ ಅದು ಲೌಕಿಕ ಪ್ರಜ್ಞೆ. ಕಾಮಶಾಸ್ತ್ರ ಆದ್ರೆ ಕುಬೇರ ನೀತಿ ಶಾಸ್ತ್ರದಲ್ಲಿ ಸೋಶಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಇಕನಾಮಿಕ್ಸ್, ಸೋಷಿಯಲ್ ಎಥಿಕ್ಸ್ ಇದೆಲ್ಲ ಓದಬೇಕು ಅಂತ ಮಾಡಿದಾಗ ಕುಬೇರ ಅದನ್ನ ಶ್ರವಣ ಮಾಡಬೇಕು, ಅದನ್ನ ಅಧ್ಯಯನ ಮಾಡಬೇಕು ಅಂತಕ್ಕಂತಹ ಆಸಕ್ತಿಯನ್ನು ಹುಟ್ಟಿರ್ತಕ್ಕಂಥ ಕಿವಿಗೆ ಕುಬೇರ ನೀತಿಶಾಸ್ತ್ರವನ್ನ ಗ್ರಹಣ ಮಾಡಿ ನೀತಿಶಾಸ್ತ್ರ ಇದೆಲ್ಲ ಸೇರಿತು. ನೀತಿಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರ, ಇಕನಾಮಿಕ್ಸ್, ಯಾಕಂದ್ರೆ ಕೌಟಿಲ್ಯಂ ನೀತಿಶಾಸ್ತ್ರ, ನೀತಿಶಾಸ್ತ್ರ ಅಂದ್ರೆ ಪೊಲಿಟಿಕಲ್ ಸೈನ್ಸ್, ಇಕನಾಮಿಕ್ಸ್, ಸೋಷಿಯಾಲಜಿ ಇದೆಲ್ಲವೂ ನೀತಿಶಾಸ್ತ್ರ. ಇದನ್ನೆಲ್ಲ ಇವತ್ತು ಸಾಮಾನ್ಯ ಕಾಲೇಜಿಗೆ ಹೋಗಿ ತಮ್ಮ ಆಯುಸ್ಸನ್ನು ದಂಡ ಮಾಡತಕ್ಕಂಥ ಮಕ್ಕಳು ಏನನ್ನು ಗೊತ್ತಾರೋ ಪೊಲಿಟಿಕಲ್ ಸೈನ್ಸ್, ಇಕನಾಮಿಕ್ಸ್ ಅದಕ್ಕೆ ಯಾವುದು ತಿಳಿದಿಲ್ಲ, ಪೊಲಿಟಿಕಲ್ ಸೈನ್ಸ್ ತಿಳಿದಿಲ್ಲ, ಇಕನಾಮಿಕ್ಸ್ ತಿಳಿದಿಲ್ಲ, ಡಿಗ್ರಿ ಆಗುತ್ತೆ ಅಷ್ಟೇ. ಅಂಥದ್ದನ್ನ ಪ್ರಚೋದನೆ ಮಾಡತಕ್ಕಂಥವ ಕುಬೇರ. ಈ ಕುಬೇರ ಮತ್ತು ಮಿತ್ರ ಬಹಳ ಕೆಳಗಿನ ಸ್ಥಳದಲ್ಲಿ ಇರತಕ್ಕಂಥ 17-18 ಕಕ್ಷೆಯಲ್ಲಿರ್ತಕ್ಕಂಥ, ಅದಕ್ಕಿಂತ ಸ್ವಲ್ಪ ಮೇಲೆ ಹೋದ್ರೆ ವರುಣ ಇದ್ದಾನೆ. ವರುಣ 13 ಕಕ್ಷೆಯಲ್ಲಿದ್ದಾನೆ. ಅವನು ಪೋರ್ಟ್ ಫೋಲಿಯೋ ತಗೊಂಡ್ರೆ ಏನ್ ಮಾಡ್ತಾನೆ ಅಂದ್ರೆ ಷಡಂಗ ಶ್ರವಣ ಉಚಿತ. ನನಗೆ ವೇದಾಧ್ಯಯನ ಮಾಡಬೇಕು, ವೇದಾಧ್ಯಯನ ಮಾಡಬೇಕಾದ್ರೆ ಮೊದಲು ವೇದದ ಷಡಂಗಗಳನ್ನು ತಿಳ್ಕೊಂಡು ವೇದದ ಅಂಗಗಳನ್ನು ತಿಳ್ಕೊಂಡು ಆಮೇಲೆ ವೇದ ಯಾವುದದು ವೇದದ ಅಂಗಗಳು ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ ಛಂದಸ್ಸು. ಈ ಶಿಕ್ಷಾ ಶಾಸ್ತ್ರವನ್ನು ಓದಬೇಕು, ವ್ಯಾಕರಣ ಓದಬೇಕು, ಜ್ಯೋತಿಷ್ಯ ಓದಬೇಕು, ಛಂದಶಾಸ್ತ್ರ ಓದಬೇಕು, ಕಲ್ಪಶಾಸ್ತ್ರ ಓದಬೇಕು. ಇದೆಲ್ಲ ಈ ಆಸಕ್ತಿಯನ್ನು ಹುಟ್ಟಿಸುವ ಕಿವಿಗೆ ಈ ಶಾಸ್ತ್ರ ಶ್ರವಣಕ್ಕೆ ಬೇಕಾಗಿರತಕ್ಕಂತಹ ಒಂದು ರುಚಿಯನ್ನು ಹುಟ್ಟಿಸುವ ಕುಬೇರ. ಕುಬೇರ ಅಲ್ಲ ವರುಣ, ಅವನ 12 ಕುಬೇರನ ಆಗುವಾಗ ವೇದಕ್ಕೆ ಹೋಗಲಿಲ್ಲ, ಇನ್ನು ವೇದಕ್ಕೆ ಪೂರಕವಾಗಿರತಕ್ಕಂತಹ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ ಇದನ್ನು ವೇದಾಂಗಗಳನ್ನು ಓದುವಂತಹ ಆಸಕ್ತಿಯನ್ನು ಹುಟ್ಟಿಸಿದ ವರುಣ. ವರುಣನ ಅನಂತರ ಯಮ ವೇದಾಂಗಗಳಲ್ಲಿ ಪ್ರಧಾನವಾದ ವೇದಾಂಗ. ಇದೆಲ್ಲ ಪೂರಕಗಳಾದ ನೇರ ವೇದಾಂಗ ಅಂದ್ರೆ ಸ್ಮೃತಿಗಳು, ಇತಿಹಾಸ ಪುರಾಣಗಳು, ಸ್ಮೃತಿ ಮತ್ತು ತಂತ್ರ ಪ್ರಚರಾಂತರಾದಿಗಳು, ಪುರಾಣಾದಿಗಳು, ಇತಿಹಾಸ ಪುರಾಣಾದಿಗಳು ಮತ್ತು ಸ್ಮೃತಿ ಗ್ರಂಥಗಳು, ಮನ್ನವಾದಿ ಸ್ಮೃತಿಗಳು ಇವೆಲ್ಲ ವೇದಾರ್ಥಕ್ಕೆ ಪೂರಕವಾಗಿ ನೇರ ವೇದ ವ್ಯಾಖ್ಯಾನ ರೂಪವಾದ ಗ್ರಂಥಗಳು. ಅವುಗಳನ್ನ ಓದ್ತಕ್ಕಂಥ ಆಸಕ್ತಿ ಸ್ಮಾರತ ತಾಂತ್ರಿಕ ಶ್ರವಣೋಚಿತ. ಸ್ಮೃತಿ ಗ್ರಂಥಗಳನ್ನ ತಾಂತ್ರಿಕ ಗ್ರಂಥಗಳು ಅಂದ್ರೆ ಪ್ರಚರಾಂತರಾದಿಗಳು, ಪುರಾಣಾದಿಗಳು ಇವುಗಳನ್ನ ಓದುವಂತಹ ಆಸಕ್ತಿ ಕೊಟ್ಟು ವೇದಕ್ಕೆ ಪೂರಕವಾದಂತಹ ಇತಿಹಾಸ ಪುರಾಣಗಳೇ ವೇದಾರ್ಥ ನಿರ್ಣಾಯಕರು, ಅವುಗಳನ್ನ ಓದುವಂತಹ ಅಭಿರುಚಿಯನ್ನು ಕೊಡತಕ್ಕ ಯಮ. ಇದೆಲ್ಲಾದ ಮೇಲೆ ವೇದ ಓದಬೇಕು ಅಂತಕ್ಕಂಥ ಆಸಕ್ತಿಯನ್ನು ಕೊಡ್ತಕ್ಕವ ಚಂದ್ರ. ಅವನು ಚಂದ್ರ ವೇದದಲ್ಲಿ ಮತ್ತೆ ಆಸಕ್ತಿಯನ್ನು. ಹೀಗೆ ಶ್ರವಣವನ್ನು ನಿಯಂತ್ರಣ ಮಾಡತಕ್ಕಂತಹ ದೇವತೆಗಳು 5 ಮಂದಿ ಇದ್ದಾರೆ. ಅದರಲ್ಲಿ ಈ 4 ಮಂದಿ 4 ದಿಕ್ಕಿಗೆ ಸಂಬಂಧಪಟ್ಟವು. ಮಿತ್ರ ನಿಯಾಮಕನಾಗಿದ್ದು ಅವನು ಏನ್ ಮಾಡ್ತಾನೆ ಅಂತಂದ್ರೆ ಕಾಮ್ಯವಾಗಿರ್ತಕ್ಕಂಥ ಗ್ರಂಥಗಳನ್ನ ವಿಷಯಗಳನ್ನ ಅಧ್ಯಯನ ಮಾಡತಕ್ಕಂಥ ಆಸಕ್ತಿಯನ್ನು ಕೊಡ್ತಕ್ಕಂಥ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥ ಮಿತ್ರನ ಅಂತರ್ಯಾಮಿಯಾಗಿರ್ತಕ್ಕಂಥ ವಾಸು. ಹಾಗಾದ್ರೆ ಅಲ್ಲಿ ವಾಸುದೇವ ಮಿತ್ರನಲ್ಲಿ ಮತ್ತೆ ವಾಸುದೇವ ನಾಮಕನಾಗಿದ್ದ ಅಂದ್ರೆ ಕಾಮ್ಯವಾಗಿರತಕ್ಕಂಥ ವಿಷಯಗಳಲ್ಲಿ ಆಸಕ್ತಿ ಏನು. ಹಾಗಾದ್ರೆ ಯಾಕೆ ಮುಂದಲ್ಲಿ ಪುನಃ ವಾಸುದೇವ ಅಂದ್ರೆ ವಾಸಯತಿ ಅಂದ್ರೆ ನಿಷ್ಕಾಮ ಕರ್ಮದ ಎತ್ತರಕ್ಕೆ ಹೋಗುವ ಮಾರ್ಗಕ್ಕೆ ಆವರಣ ಮಾಡಿ ಹೊಸ ಆಚ್ಛಾದನೆ ಈ ಪ್ರಾಪಂಚಿಕವಾದಂತಹ ಐಹಿಕ ಸುಖದಲ್ಲೇ ಬೆಳಕು ತೋರಿಸುವಂತಹ ಅವನಾಗಿ ಮಿತ್ರದಲ್ಲಿ ವಾಸುದೇವನಾಗಿದ್ದ. ಅಲ್ಲಿಂದ ಪಶ್ಚಿಮಕ್ಕೆ ಹೋದಾಗ ಸಂಕರ್ಷಣ ಆಗ್ತಾನೆ ಪಶ್ಚಿಮ ದಿಕ್ಕಿನಲ್ಲಿ ವರುಣ. ವರುಣ ನೀರಿನ ದೇವತೆ, ದಿಕ್ಕಿನ ದೇವತೆ. ಆಮೇಲೆ ನಮಗೆ ವರುಣ ಷಡಂಗಗಳನ್ನ ಓದಲಿಕ್ಕೆ ಬೇಕಾಗಿರ್ತಕ್ಕಂಥದ್ರೆ ಈ ಕಾಮ್ಯದಿಂದ ಮತ್ತೆ ಅಧ್ಯಾತ್ಮದ ಅಂತರಂಗದ ಅರ್ಥಕ್ಕೆ ಸಂಕರ್ಷಣ ಮಾಡಿದ ಎಲ್ಲ ಷಡಂಗಗಳ ಮೂಲಕ ವೇದದ ನಿಜವಾದ ಅರ್ಥಕ್ಕೆ ಸಂಕರ್ಷಣ ಮಾಡತಕ್ಕಂಥ ರೂಪ ಅದು ವರುಣನನ್ನು ನಿಯಂತ್ರಿಸತಕ್ಕಂಥ ರೂಪ. ಅಲ್ಲಿಂದ ಪಶ್ಚಿಮ ದಕ್ಷಿಣಕ್ಕೆ ಬಂದಾಗ ಅದರ ನಿಯಾಮಕನಾಗಿರ್ತಕ್ಕಂಥ ಯಮ, ಯಮದಲ್ಲಿ ಇರತಕ್ಕಂಥ ರೂಪ ವಾಸುದೇವ ಉಪಾಸನೆ. ನಿಜವಾಗಿ ಸಂಬಂಧ ಯಮನಿಗೂ ಸಂಕರ್ಷಣನಿಗೂ ಸಂಬಂಧ ಬೇರೆ ಉಪಾಸನೆಯಲ್ಲಿ, ಯಮನು ಸಂಹಾರಕ ಶಕ್ತಿ, ಸಂಕರ್ಷಣನು ಸಂಹಾರ ಶಕ್ತಿ. ಇಲ್ಲಿ ಬೇರೆ ಉಪಾಸನೆ ಇದೆ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಪ್ರದ್ಯುಮ್ನ ಇದೆ. ಪ್ರದ್ಯುಮ್ನ ಏನ್ ಮಾಡಿದ ಅಂತಂದ್ರೆ, ಶ್ರುತಿ ಸ್ಮೃತಿಗಳನ್ನ, ಪುರಾಣಗಳನ್ನ, ಇತಿಹಾಸ, ಮಹಾಭಾರತ, ಪಂಚರಾತ್ರಗಳನ್ನ ಓದುವ ಮೂಲಕ ವೇದದ ಬಗ್ಗೆ ಹೊಸ ಬೆಳಕು ನೀಡುವವನಾದ ಪ್ರದ್ಯುಮ್ನ. ಹಾಗಾಗಿ ಯಮನೊಳಗೆ ಇದ್ದು ದಕ್ಷಿಣ ದಿಕ್ಪತಿ ವೇದದ ಅರ್ಥ ಚಿಂತನೆಯಲ್ಲಿ ಹೊಸ ಬೆಳಕು ನೀಡುವವನಾದ ಪ್ರದ್ಯುಮ್ನ. ಉತ್ತರ ದಿಕ್ಕಿನಲ್ಲಿ ಕುಬೇರ, ಕುಬೇರ ಮತ್ತೆ ನೀತಿಶಾಸ್ತ್ರಗಳನ್ನು ಓದ್ತಕ್ಕಂತಹ ಆಸಕ್ತಿಯನ್ನು ನಡೆದಿದೆ. ನೀತಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ಎಥಿಕ್ಸ್, ಎಕನಾಮಿಕ್ಸ್, ಅದು ಅನಿರುದ್ಧ. ಅನಿರುದ್ಧ ಅಂದ್ರೆ ಅದೇಂದ್ರೆ ಪ್ರಾಣಿಗಳು, ಜೀವಜಾತ. ಜೀವಜಾತ ನೀತಿಯ ಕಟ್ಟುಪಾಡಿಗೆ ಒಳಪಡುವಂತೆ ಮಾಡತಕ್ಕಂಥ ರೂಪ ನೀತಿಶಾಸ್ತ್ರ ಅನ್ನತಕ್ಕಂಥದ್ದು. ಮನುಷ್ಯನಿಗೆ ಒಂದು ನೀತಿಯ ಕಟ್ಟುಪಾಡು. ನಮ್ಮಲ್ಲಿ ಬಹಳ ವಿಚಿತ್ರ ಏನಂದ್ರೆ, ಮನುಷ್ಯ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾರೆ, ಆದರೆ ಸ್ವಾಚ್ಛಂದ್ಯ ಬೇಕು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಅಂತಂದ್ರೆ ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ ಫ್ರೀಡಮ್, ಇಟ್ ಈಸ್ ಎ ಬೈಂಡಿಂಗ್. ಸ್ವಾತಂತ್ರ್ಯ ಅಂದ್ರೆ ಸ್ವಾಚ್ಛಂದ್ಯ ಅಂದ್ರೆ ತೋಚಿದ ಹಾಗೆ ಮಾಡುದು. ಸ್ವಾತಂತ್ರ್ಯದಲ್ಲಿ ತೋಚಿದ ಹಾಗೆ ಮಾಡುವ ಹಾಗಿಲ್ಲ, ಅದರಲ್ಲಿ ಒಂದು ನಿಯಮದ ಚೌಕಟ್ಟಿಗೆ ಒಳಪಟ್ಟು ಬದುಕು. ಅಂದ್ರೆ ಸ್ವಾತಂತ್ರ್ಯದಲ್ಲಿ ಅಂತರ್ಗತವಾಗಿ ಒಂದು ಪಾರತಂತ್ರ್ಯ ಇದೆ, ಅದು ನೀತಿಶಾಸ್ತ್ರ ಕೊಡುತ್ತೆ. ಅದೇ ಅನಿರುದ್ಧ, ಜೀವಜಾತಕ್ಕೆ ಒಂದು ನಿರುದ್ಧವಾಗಿರತಕ್ಕಂಥ, ಬದ್ಧವಾಗಿರತಕ್ಕಂಥ ಬದುಕನ್ನು ಕೊಡ್ತಕ್ಕಂಥದ್ದು ನೀತಿಶಾಸ್ತ್ರ. ಅದು ಅನಿರುದ್ಧ ರೂಪ ಕುಬೇರನಲ್ಲಿ. ಹೀಗೆ ಈ ನಾಲ್ಕು ದೇವತೆಗಳನ್ನ, ನಾಲ್ಕು ದಿಕ್ಕುಗಳನ್ನ ಸಂಬಂಧಪಟ್ಟು ಇನ್ನೂ ಅನೇಕ ವಿಧವಾಗಿ ಉಪಾಸನೆ ಮಾಡಿಕೊಡುತ್ತೆ. ಈ ನಾಲ್ಕು ದಿಕ್ಕುಗಳು ಇನ್ನೊಂದು ರೀತಿಯಾಗಿರುತ್ತೆ. ನಮ್ಮ ದೇಹದಲ್ಲಿ ಕೂಡ ನಾಲ್ಕು ದಿಕ್ಕುಗಳಿವೆ. ಪೂರ್ವದ್ವಾರ ಪಶ್ಚಿಮ ದ್ವಾರ, ದಕ್ಷಿಣ ದ್ವಾರ, ಉತ್ತರ ದ್ವಾರ ಅಂತ ಇಂದ್ರಿಯಗಳನ್ನ ನಾಲ್ಕು ದಿಕ್ಕುಗಳಾಗಿ ವಿಭಾಗ ಮಾಡ್ತಾರೆ. ಪೂರ್ವದ್ವಾರದ ಇವೆ, ಅವು ಕಣ್ಣು, ಮೂಗು, ಬಾಯಿ, ಇವು ಪೂರ್ವದ್ವಾರ. ಅವು ಏನ್ ಮಾಡ್ತವೆ ಅಂತಂದ್ರೆ, ಅವು ವಾಸುದೇವ ಜ್ಞಾನಾನಂದಗಳನ್ನು ಕೊಡತಕ್ಕಂಥ ಅರಿವನ್ನು ಬೆಳಗಿಸುವಂತಹ ಪೂರ್ವದ್ವಾರ ಕಣ್ಣು ಎಲ್ಲ ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಡಲಿಕ್ಕೋಸ್ಕರ ಇರುವಂತಹ. ಪಶ್ಚಿಮ ದ್ವಾರ ಅಂದ್ರೆ ಮಲಮೂತ್ರ, ಅದು ಸಂಕರ್ಷಣೆ, ಒಳಗಿರತಕ್ಕಂಥ ಮಲಮೂತ್ರಗಳನ್ನು ಕರ್ಷಣೆ ಮಾಡಲಿಕ್ಕಿರತಕ್ಕಂಥ ದ್ವಾರ. ಅದನ್ನ ಪಶ್ಚಿಮ ದ್ವಾರ, ಪಶ್ಚಿಮ ದಿಕ್ಕಿನ ದ್ವಾರಕ್ಕೆ ಸಂಕರ್ಷಣ, ವಾಸುದೇವ ಸಂಕರ್ಷಣನಾಗಿ. ಹಾಗೆಯೇ ದಕ್ಷಿಣ ದ್ವಾರ ಮತ್ತು ಉತ್ತರ ದ್ವಾರ ಅಂದ್ರೆ ಬಲಗಿರಿಯರಿಗೆ, ಇವು ನಮಗೆ ಶ್ರೇಯಸ್ಕರವಾದ್ದನ್ನು ಕೇಳಿಸುವಂತಹದ್ದು ಬಲ, ಅಶ್ರೇಯಸ್ಕರವಾದ್ದನ್ನ, ಕೆಟ್ಟದ್ದನ್ನ, ಅನಪೇಕ್ಷಿತವಾದ್ದನ್ನು ಕೇಳುವ ಚಾಪನ್ನು ಹುಟ್ಟಿಸುವಂತಹದ್ದು ವಾಹನ. ಅದಕ್ಕೆ ಇದೇನಂದ್ರೆ, ಇದು ಶ್ರೇಯಸ್ಕರವಾದನ್ನು ಕಳಿಸುವಂತಹದ್ದು. ಅದರಲ್ಲಿ ಅಲ್ಲಿ ಪ್ರತಿಯೊಮ್ಮೆ ನಮಗೆ ಬೆಳಕು ಕೊಡತಕ್ಕಂಥ ಅರಿವನ್ನು, ಶಾಸ್ತ್ರದ ಅರಿವನ್ನು ಕೊಡತಕ್ಕಂಥ, ಯಾವುದೋ ಹಾಲು ಹರಟೆಯನ್ನು ಕೇಳುವಾಗ ಅದಕ್ಕೆ ಅದಕ್ಕೆ ಕೇಂದ್ರ ಸ್ಥಾನ ಎಡಗಿರಿ, ಎರಡು ಕಿವಿಯಿಂದಲೂ ಕೇಳುವುದು, ಮಧ್ಯ ಕಿವಿಯಿಂದ ಕೇಳುವುದು ಅಂತಿಲ್ಲ, ಅದರ ನಿಯಾಮಕ ಶಕ್ತಿಯ ಕೇಂದ್ರ ಸ್ಥಾನ. ಆವಾಗ ಆ ಹಾಲು ಹರಟೆಗಳನ್ನು ಕೇಳತಕ್ಕಂಥದ್ದು, ಅದರಿಂದ ನಮ್ಮನ್ನು ಕಟ್ಟಿ ಹಾಕಿ ಮತ್ತಷ್ಟು ಆ ಬಂಧನ ಸಿಗಿಸುವಂತಹದ್ದು ಅನಿರುದ್ಧ. ಹೀಗೆ ಇಂದ್ರಿಯಗಳನ್ನು ತಗೊಂಡ್ರೆ, ಇಂದ್ರಿಯಾಭಿಮಾನ ದೇವತೆಗಳನ್ನು ತಗೊಂಡ್ರೆ, ದಿಕ್ಕುಗಳನ್ನು ತಗೊಂಡ್ರೆ, ಇವೆಲ್ಲವೂ ಭಗವಂತನಿಗೆ ನಾಲ್ಕು ರೂಪಗಳನ್ನು ಉಪಾಸನೆಯಲ್ಲಿ ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ಕೊಡಬೇಕು. ಅದನ್ನ ಮುಂದುವರಿಸೋಣ. ಅದು ಮುಂದೆ ಎರಡನೇದ್ದು ಆಕರ್ಷಣ ಶಕ್ತಿ ಇರತಕ್ಕಂಥ ನಾಲ್ಕು ವಿಧ, ಭೂಮಿ, ಅಂತರಿಕ್ಷ, ನೀರು ಮತ್ತು ಸಮುದ್ರ. ಅದರ ಆಕರ್ಷಣ ಶಕ್ತಿಯ ನಾಲ್ಕು ಬಗೆಗಳನ್ನ ನಾನು ಬೆಳಗ್ಗೆ ವಿವರಿಸಿದ್ದೆ. ಅದರಲ್ಲಿ ಅದರಿಂದ ಆಕರ್ಷಣ ಶಕ್ತಿ ಇರತಕ್ಕಂಥ ನಾಲ್ಕು ಮುಖಗಳಲ್ಲಿ ಭಗವಂತನ ನಾಲ್ಕು ಕಲೆಗಳಿವೆ, ಸಂಕರ್ಷಣದ ನಾಲ್ಕು ಕಲೆಗಳು. ಅದರಲ್ಲಿ ಭೂಮಿಯಲ್ಲಿ ಸಂಕರ್ಷಣ ವಾಸುದೇವ. ಯಾಕೆಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ಆಕರ್ಷಣ ಶಕ್ತಿ ಬೇರೆ ಆಕರ್ಷಣ ಶಕ್ತಿಗಿಂತ ಸ್ವಲ್ಪ ವಿಲಕ್ಷಣ. ಒಂದು ನಾನು ಹೇಳಿದ್ದೆ, ಭೂಮಿಯ ಆಕರ್ಷಣೆ ಕೆಳಕ್ಕೆ ಇಳಿಯುವುದು. ಎರಡನೇದ್ದು, ಭೂಮಿಯ ಆಕರ್ಷಣೆ ಅಂತರಿಕ್ಷದ ಸಂಕರ್ಷಣ ಶಕ್ತಿಗಿಂತ ವಿಶಿಷ್ಟವಾದ. ಈ ದೇವಲೋಕದಲ್ಲಿ ಅವರು ಬೆಳಕಾಗಿ ಆಕಾಶದಲ್ಲಿ ಸಂಚರಿಸಬಲ್ಲರು, ನಾವು ಭೂಮಿಯಿಂದ ಆಕಾಶದಲ್ಲಿ ಸಂಚರಿಸಲಾರವು. ಅಂದ್ರೆ ಎಷ್ಟು ಮೇಲಕ್ಕಾದ್ರೂ ಹೇಳಿದ್ದೆ, ಮೇಲೆ ಆಕಾಶದಲ್ಲಿ ನಾವು ನಿಲ್ಲಲಾರೆವು, ಏನ್ ಮಾಡಿದ್ರು ಕೆಳಕ್ಕೆ ಇಳಿತದೆ ಅಂದ್ರೆ ಅದು ಭೂಮಿ ಪದ್ವ್ಯಾಮ್ ಭೂಮಿ ಅಂತ ಭಗವಂತನ ಪಾದದಿಂದ ಭೂಮಿಯ ಸೃಷ್ಟಿ. ಭೂಮಿಗೂ ಪಾದ ಏನ್ ಮಾಡಿದ್ರು ಅದು ಎರಡು ಭೂಮಿಯಲ್ಲೇ ಪಾದ ಊರ್ಬೇಕು, ಮೇಲೆ ಹೋಗ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಈ ಸೆಳೆತ ಉಂಟಲ್ಲ, ಈ ಸೆಳೆತ ಕೆಳಕ್ಕೆ ಇಳಿಯುವಂತ ಸೆಳೆತ ಬಹಳ ಬಲಿಷ್ಠವಾದ. ನೀವು ಅಂತರಿಕ್ಷಕ್ಕೆ ಹೋದ್ಮೇಲೆ ಫ್ಲೋಟ್ ಆಗ್ತಾರೆ. ಒಂದು ಈ ಸೆಳೆತದ ಒಂದು ಕಕ್ಷೆ ತಪ್ಪಿದ ಮೇಲೆ ಮನುಷ್ಯ ಫ್ಲೋಟ್ ಆಗ್ಬೋದು. ದೇವತೆಗಳು ಎಲ್ಲಿ ಬೇಕಾದಲ್ಲಿ ಈ ಜೀವ ಸ್ಥೂಲ ಶರೀರವನ್ನು ಪಾರ್ಥಿವ ಶರೀರವನ್ನು ಕಳ್ಕೊಂಡ ಮೇಲೆ ಅವನು ಆಕಾಶದಲ್ಲಿ ಎಲ್ಲಿ ಬೇಕಾದ್ರೆ ಸಂಚರಿಸಬಹುದು. ಆದ್ರೆ ಈ ಪಾರ್ಥಿವ ಶರೀರ ಇರುವ ತನಕ ಸೆಳೆತ ಆದ್ರೆ ಭಯಾನಕವಾದ ಸೆಳೆತ. ಅದೇನು ಮಾಡ್ತದೆ ಅಂದ್ರೆ ವಾಸೆಯಲ್ಲಿ ನೆಲದಲ್ಲೇ ವಾಸ ಮಾಡಿಸಿದ ಮೇಲೆ ಹೊಂದಿಕೊಂಡು ನೆಲದಲ್ಲೇ ಸ್ಥಿರವಾಗಿ ನೆಲೆಗೊಳಿಸುವಂತಹ ರೂಪ ಆಕರ್ಷಣೆ. ಆದ್ದರಿಂದ ಅದನ್ನ ವಾಸುದೇವ ಸಂಕರ್ಷಣ ಸಂಕರ್ಷಣ ವಾಸುದೇವ. ಅಲ್ಲಿಂದ ಅಂದ್ರೆ ದೇವಾದ್ರ ವ್ಯವಹಾರಗಳು ನೆಲದಲ್ಲಿ ವಾಸ ಮಾಡಿಯೇ ನಮ್ಮ ಎಲ್ಲ ವ್ಯವಹಾರಗಳು ನೆಲ ಬಿಟ್ಟು ಹೋಗುವ ಹಾಗೆ ದೇವ ಅಂದ್ರೆ ನೀವು ವ್ಯವಹಾರ ಭೂಮಿಯಲ್ಲೇ ಎಲ್ಲ ವ್ಯವಹಾರಗಳು ಕಾನೂರಿಯೇ ಮಾಡಬೇಕಾದಂತಹ ಒಂದು ಸೆಳೆತ. ಆದ್ದರಿಂದ ಭೂಮಿಯಲ್ಲಿರ್ತಕ್ಕಂತಹ ರೂಪವನ್ನ ವಾಸುದೇವ ಸಂಕರ್ಷಣ ವಾಸುದೇವ ಅಂತಕ್ಕಂಥ ಅದನ್ನೇ ಪೃಥ್ವಿ ಅಂತ ಕರೆದು ಪೃಥು ತುಂಬಾ ಸ್ಥೂಲವಾದದ್ದು ಭಾರವಾದದ್ದು ಇನ್ಯಾವುದನ್ನು ಅದಕ್ಕಿಂತ ಭಾರವಾಗಿರತಕ್ಕಂತಹ ಇನ್ನೊಂದು ಮ್ಯಾಟರ್ ದ್ರವ್ಯ ಇಲ್ಲ. ಮಣ್ಣು ಎಲ್ಲ ಪಂಚಭೂತಗಳಲ್ಲಿ ಭಾರವಾದದ್ದು ಪೃಥ್ವಿ ಭಾರ ಮತ್ತು ವಿಶಾಲ. ಅದನ್ನಂತರ ಅಂತರಿಕ್ಷಕ್ಕೆ ಹೋದಾಗ ಸಂಕರ್ಷಣ ಸಂಕರ್ಷಣ ಸಂಕರ್ಷಣ ಸಂಕರ್ಷಣ. ಯಾಕೆಂದ್ರೆ ಒಂದು ಪಾಯಿಂಟ್ನಿಂದ ಕೆಳಗೆ ಕೆಳಗೆ ಸಂಕರ್ಷಣ, ಇನ್ನೊಂದು ಪಾಯಿಂಟ್ನಿಂದ ಮೇಲೆ ಸಂಕರ್ಷಣ. ಹೀಗೆ ಕೆಳಗಿನ ಸಂಕರ್ಷಣ ಮೇಲಿನ ಸಂಕರ್ಷಣ ಎರಡು ಸಂಕರ್ಷಣಗಳು ಮೀಟಿಂಗ್ ಪಾಯಿಂಟ್ ಆಕಾಶ. ಅದರಿಂದ ಒಂದು ಸಂಕರ್ಷಣ ಸಂಕರ್ಷಣ ಒಂದು ಮೇಲಕ್ಕೆ ಎಳೆಯುವ ಶಕ್ತಿ, ಇನ್ನೊಂದು ಕೆಳಕ್ಕೆ ಎಳೆಯುವ ಶಕ್ತಿ. ಅದನ್ನೇ ಊರ್ಧ್ವಂ ಪ್ರಾಣ ಯತ್ಯಪಾನಂ ಪ್ರತ್ಯಗಸ್ಯತಿ. ಮೇಲೆ ಇರತಕ್ಕಂತಹದ್ದು ಪ್ರಾಣಶಕ್ತಿ, ಭೂಮಿಯಲ್ಲಿ ಇರತಕ್ಕಂತಹದ್ದು ಗ್ರಾವಿಟೇಷನ್ ಅಪಾನ ಶಕ್ತಿ ಹೇಳ್ತಾರೆ. ವೇದಕ್ಕೆ ವೇದದಲ್ಲಿ ಅಪಾನ ಶಕ್ತಿ ಅಂದ್ರೆ ಕೆಳಕ್ಕೆ ಪ್ರಾಣಶಕ್ತಿ ಮೇಲೆ. ಹೀಗೆ ಪ್ರಾಣಶಕ್ತಿ ಅಪಾನ ಶಕ್ತಿ ಎರಡು ಸಂಕರ್ಷಣದ ನಿಯಂತ್ರಣ ಕೊಡಪಟ್ಟು ಇಲ್ಲಿಂದ ಒಂದು ಕಕ್ಷೆಯ ತನಕ ಒಂದು ಪಾಯಿಂಟ್ ತನಕ ಅಪಾನ ಶಕ್ತಿ ಅಪಾನ ಸಂಕರ್ಷಣ, ಅದರಿಂದ ಅದೇ ಪ್ರಾಣ ಸಂಕರ್ಷಣ. ಈ ಎರಡು ಸಂಕರ್ಷಣಗಳು ಅಂತರಿಕ್ಷದಲ್ಲಿ ಮೀಟ್ ಆಗುವುದರಿಂದ ಅದನ್ನ ಸಂಕರ್ಷಣ ಸಂಕರ್ಷಣ ಅಂತ ದೇವಲೋಕದ ಆಕರ್ಷಣೆ ನಡೆದ ಭೂಮಿ ಆಗಲ್ಲ. ಅವರು ದೇವಲೋಕದಲ್ಲಿ ಎಲ್ಲಿ ಬೇಕಾದಲ್ಲಿ ಆಕಾಶದಲ್ಲಿ ಸಂಚರಿಸಬಲ್ಲ. ಅವರು ಭೂಮಿಯಲ್ಲಿ ಅಂಟಿಕೊಂಡಿರಬೇಕು ಅಂತ ಏನೂ ಇಲ್ಲ. ಅದು ಅಷ್ಟು ತುಂಬಾ ಲಘುವಾಗಿರ್ತದೆ. ಇಲ್ಲಿ ಪೃಥ್ವಿ ಅಲ್ಲ, ಲಘುವಾಗಿರ್ತಕ್ಕ ಆಕರ್ಷಣೆ. ಯಾಕೆಂದ್ರೆ ಅದು ಅರಿವಿನ ಆಕರ್ಷಣೆ, ಬೆಳಕಿನ ಆಕರ್ಷಣೆ, ಪ್ರತಿಭೆ ಕಾಂತಿ ಬೆಳಕು. ಅದರ ನಂತರ ಸಮುದ್ರ. ಸಮುದ್ರದಲ್ಲಾಗುವಾಗ ಇದು ಸಂಕರ್ಷಣ ಸಂಕರ್ಷಣ ಆಯಿತು, ಸಂಕರ್ಷಣ ಪ್ರತಿಭೆ ಆಯಿತು. ಸಮುದ್ರದ ಆಕರ್ಷಣೆ ಅದು ಅನಿರುದ್ಧ. ನೋಡಿ ಇಲ್ಲಿ ಆಕರ್ಷಣೆ ಇದು ನಿರುದ್ಧ. ನೀವು ಯಾರಿದ್ರೆ ಭೂಮಿಯಲ್ಲಿ ಬಂದು ನಿಲ್ತಾರೆ, ನೀರಿನ ಆಕರ್ಷಣೆ ಇದೆ, ನಿರೋಧ ಇಲ್ಲ. ನೀರು ಒಳಗೆ ಹೋಗುವುದು, ಒಳಗೆ ಪ್ರವೇಶ ಮಾಡುವುದಕ್ಕೆ ನಿರುದ್ಧವಲ್ಲದಂತಹ ಆಕರ್ಷಣೆ ಇದು. ಅದು ಅನಿರುದ್ಧ ಆಕರ್ಷಣೆ ಸಮುದ್ರದಲ್ಲಿ, ನಿರೋಧವೇ ಇಲ್ಲ. ಅದು ಒಳಗೆ ಹಾಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು. ಹೀಗೆ ಈ ನಾಲ್ಕು ವಿಧದ ಆಕರ್ಷಣೆಗೆ ಮತ್ತೆ ನಾಲ್ಕು ಹೆಸರು ಕೊಟ್ಟು ವಾಸುದೇವ ಸಂಕಷ್ಟ ಪಟ್ಟಿದ್ದಾನೆ. ಅದನ್ನ ಪ್ರತ್ಯುಮ್ನ ಪ್ರತ್ಯುಮ್ನ ಅಂದ್ರೆ ಬೆಳಕು ಅಂತ. ಅದು ಬೆಳಕಿನಲ್ಲಿ ಇರತಕ್ಕ ನಾಲ್ಕು ರೂಪಗಳು ಅಗ್ನಿ ಸೂರ್ಯ ಚಂದ್ರ ವಿದ್ಯುತ್. ಅಗ್ನಿಯಲ್ಲಿ ಇರತಕ್ಕಂಥವನು ಪ್ರತ್ಯುಮ್ನ ವಾಸುದೇವ. ವಾಸುದೇವ ಅಂತ ಅಗ್ನಿಯಲ್ಲಿ ಇರತಕ್ಕಂಥ ಅನಿರುದ್ಧನಿಗೆ ಹೆಸರು, ಪ್ರತ್ಯುಮ್ನಿಗೆ ಹೆಸರು. ಯಾಕೆಂದ್ರೆ ವಾಸುದೇವ ಅಂದ್ರೆ ಅಗ್ನಿಯ ಸ್ವಭಾವ ಏನೋ ಅದನ್ನ ಸ್ಪಷ್ಟವಾಗಿ ಅಭಿವ್ಯಕ್ತಗೊಳಿಸತಕ್ಕಂತಹ ಒಂದು ಭಗವಂತ ರೂಪ ವಾಸು. ಅಗ್ನಿ ಯಾವಾಗಲೂ ಸೂರ್ಯ ಚಂದ್ರನಿಗೂ ಯಾವಾಗಲೂ ಬೆಳಗಿಕೊಂಡೇ ಇರುವುದು. ಅವ್ರು ಮುಚ್ಚಿಕೊಳ್ಳುವುದು ತೆರೆಕೊಡುದು, ನಮ್ಗೆ ಕಾಣುವುದು ಬಿಡುದು ಬೇರೆ. ಅವರ ಆಕಾಶ ಯಾವಾಗಲೂ ಬೆಳಗಿಕೊಂಡೇ ಇರುವುದು. ಅಗ್ನಿ ಹಾಗಲ್ಲ. ಅಗ್ನಿರಿಯಥೈ ಗೋ ಹೋನಂ ಪ್ರವಿಷ್ಟ. ಎಲ್ಲ ಕಡೆ ಬೆಂಕಿ ಇದೆ, ಆದ್ರೆ ಆ ಬೆಂಕಿ ಮುಚ್ಚಿಕೊಂಡು ಅದು ಅಗ್ನಿಯಲ್ಲಿ ಮಾತ್ರ ಸೂರ್ಯನಲ್ಲಿ ಭಗವಂತ ಇಪ್ಪತ್ನಾಲ್ಕು ಗಂಟೆ ಆಯುಷನ್ನು ಹೀರಿಕೊಂಡು ಹೋಗ್ತಾ ಇದೆ. ಅದು ನೆಲದ ನೀರನ್ನು ಹೀರುತ್ತೆ, ಎಲ್ಲವನ್ನ ಹೀರು ಕರ್ಷಣ ಮಾಡುವ ಆಯುಷ್ಯದ ಸೂರ್ಯನಲ್ಲಿ ಇರ್ತಕ್ಕಂಥ ನೀರನ್ನ ಆಯುಷನ್ನು ಸ್ವೀಕರಿಸುವುದು ಸಂಕರ್ಷಣೆ. ಆದರೆ ಮೂರನೆಯದ್ದು ಚಂದ್ರನಲ್ಲಿ ಇರತಕ್ಕಂಥ ಪ್ರತಿಭೆ, ಅದು ಪಂಚಮ ಪಂಚಮ ಅಧಿಷ್ಠಾನ ಒಡೆಯ ನೆಚ್ಚಿಕೊಂಡಿತು. ಅಲ್ಲಿ ಸೂರ್ಯ ಕಕ್ಷೆಯಲ್ಲೇ ಇದು, ಚಂದ್ರ ಕಕ್ಷೆಯಲ್ಲೇ ಇದು. ಇದಕ್ಕೆ ಕಕ್ಷೆಯಲ್ಲಿ ಎಲ್ಲಿ ಬೇಕೆಂದರೆ ಅದು ಮುಖವಾಗಿ ಪರಸ್ಪರ ಹೆಚ್ಚು ಅದು ನಿಂತರ ತಡೆ ಇಲ್ಲದೆ ಎಲ್ಲಿ ಬೇಕೆಂದರೆ ಅದು. ಹೀಗೆ ಬೆಳಕಿನ ನಾಲ್ಕು ಮುಖಗಳು, ಆ ನಾಲ್ಕು ಮುಖಗಳಿಗೆ ನಿಯಂತ್ರಣ ಮಾಡತಕ್ಕಂತಹ ಭಗವಂತನ ನಾಲ್ಕು ಮುಖಗಳಿಗೆ ಅದಕ್ಕೆ ಅದರ ಕ್ವಾಲಿಟಿಯನ್ನು ಮೇಲೆ ದೇವತೆಗಳೇ ಇಂಥ ದೇವತೆಗಳೇ ಆಗಿತ್ತು. ಭೂಮಿಯ ದೇವತೆ ಅಂದ್ರೆ ಭೂಮಿ ಅಂತ ಹೇಳ್ತು, ಅಂತರಿಕ್ಷದ ದೇವತೆ ಅಂತಂದ್ರೆ ವಿನಾಯಕ. ಮತ್ತೆ ವಿಘ್ನ ವಿನಾಯಕನ ಪರಿವಾರದ ಆಗಿರ್ತಕ್ಕಂಥ ದೇವತೆಗಳೆಲ್ಲ ಅಂತರಿಕ್ಷ ದೇವತೆ. ಈ ದೇವತೆ ಅಂದ್ರೆ ಈ ದೇವತೆ ಅಂದ್ರೆ ದ್ಯಾವಾಭಕ್ತಿ ಅಂತ ದೇವತೆಗಳ ಹೆಸರು. ಸಮುದ್ರ ದೇವತೆಯ ವರ್ಣನೆ ಅದು ಇಲ್ಲಿ ಇಲ್ಲೇ ಒಂದು ವಿಶೇಷವಾದ ಭೂಮಿ ಅಂದ್ರೆ ನಾನು ಹೇಳಿದೆ ಪಾದ. ಅಂತರಿಕ್ಷ ಅಂತಂದ್ರೆ ವಿನಾಯಕ ಹೊಟ್ಟೆಗೆ ಸಂಬಂಧಪಟ್ಟ, ದ್ರೋಣ ಅಂದ್ರೆ ಮಾನವೀಯ ಸಂಬಂಧಪಟ್ಟ, ಯು ಅಂದ್ರೆ ಶಿರಸ್ಸಿಗೆ ಸಂಬಂಧಪಟ್ಟ, ಶಿರಸ್ಸೋ ಯೌಸೋ ಶಿರಸ್ಸಿಗೆ ಸಂಬಂಧಪಟ್ಟಂತ ಪ್ರತಿಸಾಧಿಸಬಹುದು ಸಂಗ್ರಹ ಪ್ರತಿ ಹೊಟ್ಟೆಗೆ ಸಂಬಂಧಪಟ್ಟಂತ ಸಂಗ್ರಹಣ ಸಂಗ್ರಹಣ. ಆಮೇಲೆ ಕೊನೆಗೆ ವರ್ಣ ಲೋಕಗಳಲ್ಲಿ ನಾಲ್ಕು ಸ್ಥಾನಗಳನ್ನು ಹೇಳಿದ್ದಾರೆ. ಆಕರ್ಷಣ ಶಕ್ತಿ ನಮ್ಮ ದೇಹದಲ್ಲಿಯೂ ಆಕರ್ಷಣ ಶಕ್ತಿಗಳನ್ನು ಕೇಳಿಕೊಂಡಿದ್ದಾರೆ. ಭೂಮಿ ಆಯ್ತು ಕಾಲು, ಕಾಲು ಕೂಡ ಸಂರಕ್ಷಣೆ ಕಾಲು ಹೇಳ್ಕೊಂಡು ಹೋಗುದು ಮತ್ತೆ ಹೇಳ್ಕೊಂಡು ಹೋಗುದು ನಮ್ಮ ಕಾಲಿ ನಾವು ಕಾಲು ಒಂದು ಸಂರಕ್ಷಣೆ. ಭೂಮಿ ಅಂತರಿಕ್ಷ ಅಂದರೆ ಹೊಟ್ಟೆ ಮತ್ತು ನಮ್ಮ ಒಟ್ಟು ಸೊಟ್ಟದಲ್ಲಿ ಸೊಟ್ಟದ ಭಾಗ ಅಂತರಿಕ್ಷ ಆದ್ರಿಂದ ಕಲಿ ಅಲ್ಲಿ ಇರ್ತಕ್ಕಂಥದ್ದು ಎರಡು ಸಂಗತಿ ಒಂದು ಬಟ್ಟೆ ಮತ್ತೊಂದು ಸೆಟ್ ಸಂತತಿ ಸಂತಾನ ಇನ್ನೊಂದು ವರ್ಣ ನಾಲ್ಕು. ಈ ಇದು ಮನುಷ್ಯರನ್ನ ಎಳೆಯುವಂತಹ ಒಂದು ಬಟ್ಟೆ ಮತ್ತೊಂದು ಸಾಕ್ಷಿ. ಮೂರನೇದು ವರ್ಣ ನಾಲಿಗೆ ಮತ್ತು ಎಲ್ಲ ಇಂದ್ರಿಯಗಳನ್ನು ನಿರೂಪ ಮಾಡುವಂತಹ ಸತ್ಯ ಪರಸ್ಪರವಾಗಿ ಎಲ್ಲ ಇಂದ್ರಿಯಗಳನ್ನು ಪರಾಚಾರವಾಗಿ ಕಣ್ಣನ್ನು ನೋಡುವುದಿಲ್ಲ ಅಂತ ಒಂದು ಕಿವಿಯನ್ನು ಕೇಳಿದ ಹಾಗೆ ತಪ್ಪಿ ಇಟ್ಟುಕೊಂಡು ಕೊಡಬಹುದು. ಎಲ್ಲವನ್ನು ಅದಕ್ಕೆ ಅದಕ್ಕೆ ಆಹಾರ ಕೊಡದೆ ಬಿಟ್ಟರೆ ಉಪವಾಸ ಹಾಕಿದರೆ ಅದು ಅಲ್ಲಿಗೆ ಕೂಡ ಕೊಡ್ತಾರೆ. ನನಗೆ ಉಪವಾಸ ಆಗಿರುವಂತಹ ಜಾಸ್ತಿ ಅವರು ಅದು ಅದಕ್ಕೊಂದು ನಿರೋಧ ಮಾಡಬೇಕಾಗುತ್ತೆ. ಅದು ಅದು ಮತ್ತೊಂದು ಸಂಘರ್ಷ ಹೇಳುವಂತಹ ಇಪ್ಪುವಂತ ಜಯ ಬಹಳ ಕಷ್ಟ. ಹಾಗಾಗಿ ಒಂದು ಸಂಘರ್ಷ ಅದರಿಂದ ಹೀಗೆ ಮತ್ತೆ ವಿವೇದ ರೀತಿಯಿಂದ ಈ ದೇವತೆಗಳ ಮುಖವಾಗಿ ಈ ಭಗವಂತನ ಹೆಸರನ್ನ ಆಯಾಯ ದೇವತೆಗಳ ಮುಖಗಳಲ್ಲಿ ಏನ್ ಮಾಡುತ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಕ್ರೀಡಾಂಗದಲ್ಲಿ ಕರ್ನಾಟಕದಲ್ಲಿ ಕಿರುಕುಗಳಲ್ಲಿ ಇದನ್ನು ಯೋಚನೆ ಮಾಡಿದರೆ ಇದೆಲ್ಲ ಇದನ್ನೆಲ್ಲ ಸತ್ಯಗಾಮನಿಗೆ ಹೇಳಿದ್ದು ಗೊತ್ತಿಲ್ಲ. ನಮಗೇನು ಕಂಡಿದ್ದು ಅದನ್ನು ನಾವು ನಮ್ಮ ಸತ್ಯಗಾಮನಿಗೆ ಅದನ್ನು ಹೆಚ್ಚು ಕಟ್ಟಿರ್ಬೋದು ಕಮ್ಮಿ ಕಟ್ಟಿರ್ಬೋದು ಬೇರೆ ವಿಷಯ. ಆಮೇಲೆ ಕೊನೆಯದು ಅನಿರುದ್ಧ. ಅನಿರುದ್ಧ ಅಂತ ಹೇಳಿದಂತೆ ಜೀವಿಗಳಲ್ಲಿ ಚೌಕಟ್ಟಿಗೆ ಸೇರಿಕೊಂಡಿರತಕ್ಕಂಥ ಕ್ರೀಡಾಟದ ದೇವರಿಗೆ ಅನಿರುದ್ಧ. ಆ ನಾಲ್ಕು ಪ್ರಾಣ ಚಕ್ಷಸ್ಸು ಶ್ರೋತ್ರ ಮನಸ್ಸು ಅದೇ ವಾಕಿಂಗ್ ಬಿಟ್ಟು ವಾಕು ಅಂದ್ರೆ ಈ ಬಿಟ್ಟು ಬಂದಿದೆ ಅಗ್ನಿ ಇಟ್ಟು ಬಂದಿದೆ ಆದರೆ ಇಲ್ಲಿ ಬಿಟ್ಟು ಬಿಟ್ಟು ವಾಕಿಸುತ್ತೆ. ಯಾಕೆಂದ್ರೆ ಅದು ಗ್ರಹ ಅಂತ ಅದು ಹೊರಬರುವಂತ ವಿತರಣೆ ಮಾಡುವಂಥದ್ದು ತಗೊಳ್ಳುವಂಥದ್ದು ಜ್ಞಾನ ಗ್ರಹಣ ಮಾಡುವಂಥದ್ದು. ಹಾಗೆ ಪ್ರಾಣ ಅದನ್ನು ನಾವು ಗ್ರಂಥವನ್ನು ಗ್ರಹಣ ಮಾಡ್ತೇವೆ ಉಸಿರನ್ನು ಗ್ರಹಣ ಮಾಡ್ತೇವೆ ಶ್ರೋತ್ರ ಚಕ್ಷಸ್ಸಿನಿಂದ ರೂಪವನ್ನು ಗ್ರಹಣ ಮಾಡ್ತೇವೆ ಶ್ರೋತ್ರದಿಂದ ಶಬ್ದವನ್ನು ಗ್ರಹಣ ಮಾಡ್ತೇವೆ ಮನಸ್ಸಿನಿಂದ ವಿಷಯದಿಂದ ಬಂದಿರತಕ್ಕಂಥ ಗುಪ್ತಗಳನ್ನು ಗ್ರಹಣ ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಅನಿರುದ್ಧ ಅಂದ್ರೆ ಪ್ರಾಣಿಗಳಲ್ಲಿ ವೃದ್ಧ ದೇಹದೊಳಗೆ ಕಟ್ಟುಪಾಡಿಗೆ ಸಿಕ್ಕಿ ಕಟ್ಟುಪಾಡಿಗೆ ಸಿಕ್ಕಿಕೊಂಡು ಇದರೊಳಗೆ ಈ ಆವರಣದ ಚೌಕಟ್ಟುಗಳಿಗೆ ಇರತಕ್ಕಂಥ ಗುಪ್ತಗಳು ಅದು ನಾಲ್ಕು. ಮೊದಲನೇದ್ದು ಪ್ರಾಣನಾಗಲ ನಮ್ಮಲ್ಲಿ ಪ್ರಾಣೇಂದ್ರಿಯದಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿಯಲ್ಲಿ ಇರತಕ್ಕಂಥ ವಾಸುದಿ ಅನಿರುದ್ಧ ವಾಸುದಿ. ಯಾಕೆ ಗೊತ್ತಾ ಕನ್ನಡ ಭಾಷೆ ಸಂಸ್ಕೃತದಲ್ಲಿ ಪ್ರಾಣ ಅಂದ್ರೆ ಹೊರಗೆ ಪ್ರಾಣಶಕ್ತಿಯಿಂದ ವಿಚಲನೆ ಉಂಟಾಗುತ್ತೆ ವಾದ ಜಲನೇ ಕೊಡುವ ಅದು ಅಂದ್ರೆ ಪ್ರಾಣಶಕ್ತಿ ಅಂತ. ಈ ಸುಸ್ವದೇವ ಅಂದ್ರೆ ಪ್ರಾಣಶಕ್ತಿ ಸುದೇವ ಅಂದ್ರೆ ಅರ್ಥ ಇನ್ನೂ ವಿಚಿತ್ರ ಅಂದ್ರೆ ಮೂಗಿನಲ್ಲಿ ಸಂಪತ್ತು ಸ್ವೀಕರಿಸುವ. ಹಾಗಾಗಿ ಮೂಗಿನಲ್ಲಿ ಎರಡು ಕ್ರಿಯೆ ಒಂದು ಮೂಗಿನಲ್ಲಿ ಗಂಧಗ್ರಹಣ ಇನ್ನೊಂದು ಉಸಿರಾಟ ವಾಹನ. ಈ ಎರಡು ಮೂಗಿನ ಕ್ರಿಯೆಯಲ್ಲಿ ಸುಸ್ವದೇವ ವಾಸುದೇವ ಅಂತ ಹೇಳಿದ್ರೆ ಪ್ರಾಣದಲ್ಲಿರುವ ದೇವರು ವಾಸುದೇವ ಅಂತ ಹೇಳ್ತದೆ ಅಂತ ಹೇಳಿದ್ರೆ ಅಂದರೆ ಚಕ್ಷುಹು ಕಣ್ಣು ಅದರಿಂದ ಸಂದರ್ಶನ. ಯಾಕೆಂದ್ರೆ ಮನುಷ್ಯನ ಆಕರ್ಷಣೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಆಕರ್ಷಣೆ ರೂಪದ ಆಕರ್ಷಣೆ ಕಣ್ಣಿನ ಸೆಳೆತ. ಇಡೀ ದೇಹದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಆಕರ್ಷಕವಾದ ಭಾಗ ಕಣ್ಣು. ಮನುಷ್ಯರಲ್ಲಿ ಕಣ್ಣಿನ ಸೆಳೆತ ಇಡೀ ದೇಹದಲ್ಲಿ ಕಣ್ಣಿಗೆ ಒಂದು ಪಟ್ಟಿ ಹಾಕಿಬಿಟ್ರೆ ಈ ವ್ಯಕ್ತಿಯ ಗೊತ್ತಾಗುವುದು. ಇಡೀ ದೇಹದ ಆಕರ್ಷಣೆಯ ಕೇಂದ್ರ ಅದು ಕಣ್ಣು. ಆದ್ರಿಂದ ಅಲ್ಲಿರ್ತಕ್ಕಂಥ ವಾಸುದೇವ ಸಂಕರ್ಷ ರೂಪವನ್ನ ಕರ್ಷಣೆ ಮಾಡುತ್ತೆ. ಕಣ್ಣಿನ ಮೂಲಕ ಯಾರ್ಯಾರು ಕರ್ಷಣೆ ಮಾಡುತ್ತೆ ಕಣ್ಣು ಆಕರ್ಷಣೆಯ ಮುಂದೆ ಬರ್ತದೆ. ಮುಂದೆ ಮುಂದೆ ವಾಮನೀತಿ ಭಗವಂತ ವಾಮನ ಸೌಂದರ್ಯವನ್ನು ನಿಯಂತ್ರಿಸುವ ರೂಪ ಕಣ್ಣಿನಲ್ಲಿದೆ. ಸೌಂದರ್ಯದ ಆಕರ್ಷಣೆ ಕಣ್ಣಿನಲ್ಲಿದೆ ಅಂತ ಗೊತ್ತಿರುತ್ತದೆ. ಅದನ್ನು ಇಲ್ಲಿ ಪ್ರೇಮ ಸಂಕರ್ಷಣ ಆಯ್ತು. ಕಿವಿಗೆ ಅದರಂತ ಸಂಕರ್ಷಣ ಕಿವಿಗೆ ಪ್ರದ್ಯುಮ್ನ ಪ್ರದ್ಯುಮ್ನ ಅಂದ್ರೆ ಮತ್ತೆ ಸಂಪತ್ತು. ಕಣ್ಣನ್ನ ಮನುಷ್ಯರ ಸಂಪತ್ತು, ಕಿವಿಯನ್ನ ದೇವತೆಗಳ ಸಂಪತ್ತು. ಯಾಕೆಂದ್ರೆ ವಿಶಿಷ್ಟವಾದ ಜ್ಞಾನದ ಸಂಪತ್ತನ್ನು ಅದರಿಂದ ಅದು ಪ್ರದ್ಯುಮ್ನ. ಹಾಗಾಗಿ ಅದರಿಂದ ಪ್ರದ್ಯುಮ್ನ ಕೊನೆಯದ್ದು ಮನಸ್ಸು ಅದು ಅನಿರುದ್ಧ. ಎರಡು ವಿಧದಲ್ಲೂ ಅನಿರುದ್ಧ ಮನಸ್ಸು ಚಂಚಲ ಭೀಮನ ಕಂಡ ವಿರೋಧಕ್ಕೆ ಸಿಗುವುದಿಲ್ಲ ಉಚ್ಚರಣೆಗೆ ಒಳಗುತ್ತದೆ. ಕೊನೆಗೆ ಪ್ರಯತ್ನ ಪೂರ್ವಕವಾಗಿ ಅನಿಗಳೆಲ್ಲರೂ ಯಾವುದನ್ನು ವಿಗ್ರಹ ಮಾಡಿ ಮನೋದಿಂದ ಕೇಳ್ತಾರೋ ಉತ್ತರ ಮನಸ್ಸಿನಲ್ಲಿ ಅನುಭವಿಸುವ ಅಂತ ಅನಿರುತ್ತದೆ. ಇದು ಇವೆಲ್ಲವೂ ಆಯತನಗಳು